ಕಂದೆ ಕಂದೆ ನೋ ಬಾಬಾ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ ಕಂದು ಬರುಕಿದೆ ಇನ್ನೂ ನಾನು ಕರುಣಿತೋ ಎನ್ನೊಡೆಯ ಯಕರುಣಿತೋ ಎನ್ನೊಡೆಯದೆ ಕಂದೆ ದಂತ ಪಂಕ್ತಿಯು ಚಂದ್ರದ ಕುರಿ ನೋಟವು ಅಂದವಾದ ಕುರುಳು ಗ್ರೋಗಳು ಮೂತು ಕುರಿಯುವ ಮುಖವನ ಕಂದೆ ಕಂದೆನು ಬಾವ ದಿವ್ಯವಾಣಿಯ ಮೃದುರ ಸಮಧುರ ಗಾನವು ದಿವ್ಯವಾಣಿಯ ಮಧುರ ಗಾನವು ಚರಣರಕ್ಷಕ ತಾಯಿಯು ಭಕ್ತ ಜನರ ಕೂಡಿ ಪಾಡುತ್ತ ಜ್ಞಾನಮಾರ್ಗವ ಬೋಧಿಸುವನು ತಂದೆ ಕಂದೆನು ಇನ್ನು ಎನ್ನಯ ಬಂಧ ತೀರಿತು ಎಮ್ಮಯ ಕ್ಷೇಮವು ಹೋಯಿತು ಇನ್ನು ಅನ್ಯದ ಬಡಿಸಲತಗೆ ಮುಮ್ಮನು ಮನ್ನಿತೋ ಪತ್ತೀರ ಮನನೆ ಮನ್ನಿತೋ ಪತ್ತೀರ ಮನನೆ ಕಂದೆ ಕಂದೆನು ಬಾಬಾ ನಿನ್ನ